ಜೀವನ್ ಮಿಷನ್ ಯೋಜನೆಯಡಿ ರಾಜ್ಯಕ್ಕೆ 7,000 ಕೋಟಿ ರೂಪಾಯಿ ನಿಗದಿ, ಸಚಿವ ಡಾ ಕೆ ಸುಧಾಕರ್. 318 ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ನಗರೋತ್ಥಾನ 4ನೇ ಹಂತದ ಯೋಜನೆ ಜಾರಿಗೆ ಸಿದ್ದತೆ, ಸಚಿವ ಎಂಟಿಬಿ ನಾಗರಾಜ್. ರಾಜ್ಯಾದ್ಯಂತ ಕೋವಿಡ್ ಲಸಿಕೆ ವಿತರಣೆ ಕಾರ್ಯ ಚುರುಕು. ದೇಶಾದ್ಯಂತ ಚಿಲ್ಲರೆ ವ್ಯಾಪಾರ ವಹಿವಾಟು ಚೇತರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 6:57. ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕೇಳಿ ಕಾರ್ಯಕ್ರಮ ಕೃಷಿ ಕಳಸ. ಕೃಷಿ ಕಳಸ ಕೃಷಿ ಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಈ ಗೀತೆಗಳ ರಚನೆ ವಿಜಯ್ ಅಂಗಡಿ. ಕೇಳುಗರೆ, ಈಗ ಪಟ್ಟಣ, ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಎಲ್ಲೆಡೆ ಕಾಣಸಿಗುವ ಆರ್ಸಿಸಿ ಮನೆಗಳ ಮೇಲೆ ಕುಂಡಗಳನ್ನು, ಚೀಲಗಳನ್ನು, ಡ್ರಮ್ಗಳನ್ನು ಇಟ್ಟು ನಿಮಗೆ ಬೇಕಾಗಿರುವ ತರಕಾರಿಗಳನ್ನು, ಹೂಗಳನ್ನು ಧಾರಾಳವಾಗಿ ಬೆಳ್ಕೊಳ್ಬಹುದು. ದಿನನಿತ್ಯ ನಿಮ್ಮ ಮನೆ ಬಳಕೆಗೆ ಏನೆಲ್ಲ ತರಕಾರಿಗಳು ಬೇಕಲ್ವಾ? ಪೂಜೆಗೆ ಹೂಗಳು ಬೇಕು. ಎಷ್ಟೋ ಮನೆಗಳ ಆಸುಪಾಸಿನಲ್ಲಿ ಜಾಗವೇ ಇರೋದಿಲ್ಲ. ಬೆಳೆಸಲಿಕ್ಕೆ ಹೋದರೆ ಕೆಲವು ತಾಪತ್ರಯಗಳು ಎದುರಾಗ್ತವೆ. ದನಕರುಗಳು ಬಾಯಿ ಹಾಕ್ಬೋದು, ಆಸಕ್ತರು ಕಣ್ಣು ಹಾಕಿ ಕಿತ್ಕೊಂಡು ಹೋಗ್ಬೋದು. ಇನ್ನು ಕಟ್ಟಡದ ನೆರಳು ಬೆಳೆಸಿರುವ ಗಿಡಗಳ ಮೇಲೆ ಬಿದ್ದರೆ ತರಕಾರಿಗಳು ಹೂಗಳು ಸರಿಯಾಗಿ ಬರೋದಿಲ್ಲ. ಹೀಗೆ ಬಾಡಿಗೆ ಮನೆಯಲ್ಲಿದ್ದರಂತೂ ಇನ್ನೂ ಕಷ್ಟವೇ. ಬಾಡಿಗೆ ಕೊಟ್ಟಿರುವ ಮಾಲೀಕ ಎಷ್ಟೋ ಕಡೆ ಗಿಡಗಳನ್ನು ಬೆಳೆಸಲಿಕ್ಕೆ ಅವಕಾಶನೇ ಕೊಡೋದಿಲ್ಲ. ಗಲೀಜಾಗುತ್ತೆ, ಸಮಸ್ಯೆ ಆಗುತ್ತೆ ಅಂತ ಅಂದ್ಕೊಂಡು ಉತ್ತೇಜನ ಮಾಡೋದಿಲ್ಲ. ನಿಮ್ಮ ಸ್ವಂತ ಮನೆಗಳ ಮೇಲೆ ತಾರಸಿಯಲ್ಲಿ ಹತ್ತಾರು ಕುಂಡಗಳಲ್ಲಿ ಅಥವಾ ಮನಸ್ಸು ಮಾಡಿದರೆ ನೂರಾರು ಕುಂಡಗಳನ್ನಿಟ್ಟು ದಿನನಿತ್ಯ ಬೇಕಾಗುವ ಸೊಪ್ಪು ತರಕಾರಿಗಳಲ್ದರನೇ ಹೂಗಳನ್ನು ಬೆಳ್ಕೊಳ್ಬಹುದು. ನೋಡಿ, ಕೊತ್ತಂಬರಿ, ಮೆಂತೆ, ಸಬ್ಬಸ್ಗೆ, ಪಾಲಕ್ಕು, ಬೆಂಡೆ, ಮೂಲಂಗಿ, ಬೀಟ್ರೂಟು, ಕ್ಯಾರೆಟು, ಸಿಹಿಗೆಣಸು, ಆಲೂಗಡ್ಡೆ ಹೀಗೆ ಹೇಳ್ತಾ ಹೋದರೆ ಹಸಿಮೆಣಸಿನಕಾಯಿ, ಬದನೆ, ಟೊಮ್ಯಾಟೊ ಹೀಗೆ ಹತ್ತಾರು ತೆರನಾದ ತರಕಾರಿಗಳನ್ನು ಧಾರಾಳವಾಗಿ ಕುಂಡಗಳಲ್ಲಿ ಅಥವಾ ಡ್ರಮ್ಗಳಲ್ಲಿ ಇಲ್ಲವೇ ಚೀಲಗಳಲ್ಲಿ ಬೆಳೆದುಕೊಂಡು ಬಳಸ್ಕೊಳ್ಬಹುದು. ತಾಜವಾಗಿ ನಿಮಗೆ ಕೈಗೆ ಸಿಕ್ಕರೆ ಅದೆಷ್ಟು ಸಂತೋಷ ಅಡುಗೆ ಮಾಡೋರಿಗೆ, ಹೆಚ್ಚಿಕೊಡೋರಿಗೆ, ಸೇವನೆ ಮಾಡೋರಿಗೆ ಅಲ್ವಾ? ನಿಮ್ಮ ಮನೆಯ ತ್ಯಾಜ್ಯವನ್ನು ಸದ್ಬಳಕೆ ಮಾಡಿಕೊಳ್ಳಿಕ್ಕೆ ನಿಮ್ಮ ಮನೆಯ ಮೇಲ್ಗಡೆ ಕೃಷಿ ಮಾಡೋದಿದೆಯಲ್ಲ, ಇದು ಒಂದು ರೀತಿ ಜಮೀನು ಇಲ್ಲದ ಕೃಷಿ. ಮಣ್ಣೇ ಸಾಕು, ಜಮೀನೇ ಬೇಕು, ನೆಲನೇ ಬೇಕಂತೇನಿಲ್ಲ. ಆದರೆ ಕೆಲವು ಇತಿಮಿತಿಗಳಿದ್ದಾವೆ. ನಿರಂತರವಾಗಿ ಕಾಳಜಿ ಬೇಕಾಗ್ತದೆ. ನೀರನ್ನು ಹಿತಮಿತವಾಗಿ ಕೊಟ್ಕೊಂಡು ಆಗಾಗ್ಗೆ ಗಮನಿಸ್ತಾ ಇದ್ರೆ ಅಂತಹ ಹೇಳಿಕೊಳ್ಳುವ ಸಮಸ್ಯೆ ಕಾಣೋದಿಲ್ಲ. ಬಿಸಿಲು ಚೆನ್ನಾಗಿ ಬೀಳುತ್ತೆ ಗಿಡಗಳ ಮೇಲೆ, ದನಕರುಗಳು ಅಲ್ಲಿಗೆ ಬರೋದಿಲ್ಲ. ಯಾವ ಮನುಷ್ಯರು ಮೇಲೆ ಹತ್ತಿ ಬಂದು ನಿಮ್ಮ ಹೂಗಳನ್ನು, ತರಕಾರಿಗಳನ್ನು ಕಿತ್ಕೊಂಡು ಹೋಗೋದಿಲ್ಲ. ಹೀಗೆ ನಾಲ್ಕಾರು ಅನುಕೂಲಗಳಿರುವ ತಾರಸಿ ಕೃಷಿ ಎಷ್ಟೋ ಜನಗಳಿಗೆ ಪ್ರಯೋಜನ. ನಿಮ್ಮ ದೇಹಕ್ಕೆ ವ್ಯಾಯಾಮವನ್ನು ಕೊಟ್ಟು ಉಲ್ಲಾಸವನ್ನು ನೀಡಿ ನಿಮ್ಮ ಆರೋಗ್ಯಕ್ಕೂ ರಕ್ಷಣೆ ಒದಗಿಸುವ ಹತ್ತಾರು ರೀತಿಯ ತರಕಾರಿಗಳನ್ನು ಒದಗಿಸುವ ತಾರಸಿ ಕೃಷಿ ಉಪಯುಕ್ತ. ಇತ್ತೀಚಿನ ದಿನಗಳಲ್ಲಿ ಪಟ್ಟಣ ನಗರಗಳು ಅಲ್ಲದಲ್ಲನೆ ಹಳ್ಳಿ ಪ್ರದೇಶಗಳ ಆರ್ಸಿಸಿ ಮನೆ ನಿವಾಸಿಗಳು ತಾರಸಿ ಕೃಷಿಯನ್ನು ಅಪೇಕ್ಷೆ ಪಟ್ಟು ಮಾಡುತ್ತಿದ್ದಾರೆ. ಯಾಕಂದರೆ ಇಲ್ಲಿ ಅನುಕೂಲಗಳೇ ಹೆಚ್ಚು, ಅನಾನುಕೂಲಗಳು ಬಹಳ ಕಡಿಮೆ. ತಾರಸಿ ಕೃಷಿ ಕುರಿತಂತೆ ಉಪಯುಕ್ತವಾದ ಮಾಹಿತಿಯನ್ನು ನೀಡುವ ಈ ಹಾಡು ನಿಮಗಾಗಿ. ತಾರಸಿಯಲ್ಲಿ ಕೃಷಿ, ತಾರಸಿಯಲ್ಲಿ ಕೃಷಿ, ನಗರದವರಿಗೆ ಖುಷಿ. ತಗ್ಗುವುದು ಮನೆಯ ಬಿಸಿ, ಆಗುವುದಿಲ್ಲ ನೀರಿನ ಬಸಿ, ಆಗುವುದಿಲ್ಲ ನೀರಿನ ಬಸಿ. ತಾರಸಿಯಲ್ಲಿ ಖುಷಿ, ತರಕಾರಿ ಸಸ್ಯಗಳಿರಲಿ, ಔಷಧೀಯ ಸಸ್ಯಗಳನ್ನು ಇಟ್ಟುಕೊಳ್ಳಿ, ಹೂವು ನೀಡುವ ಸಸ್ಯಗಳು ಇರಲಿ, ಬಳ್ಳಿಗಳನ್ನು ಬೆಳೆಸಿಕೊಳ್ಳಿ, ಬಳ್ಳಿಗಳನ್ನು ಬೆಳೆಸಿಕೊಳ್ಳಿ. ತಾರಸಿಯ ನೆರಳಲ್ಲಿ ಧೇನು, ಕಂದರಗಳನ್ನು ಆಗಾಗೆ ತಡೆಯಿರಿ, ಕಸಕಡ್ಡಿಗಳನ್ನು ಆಗಾಗೆ ತೆಗೆಯಿರಿ, ಕಸಕಡ್ಡಿಗಳನ್ನು. ತಾರಸಿಯಲ್ಲಿ ಕೃಷಿ, ಓ ತಾರಸಿ, ಅದುವೇ ಜಮೀನು ಇಲ್ಲದವರ ಕೃಷಿ, ಅಕ್ಕಪಕ್ಕದವರಿಂದ ಇಲ್ಲ ಕಸಿವಿಸಿ, ತೊಂದರೆಗಳಿವೆ ಎಂಬುದು ಹುಸಿ, ತೊಂದರೆಗಳಿವೆ ಎಂಬುದು ಹುಸಿ. ತಾರಸಿಯಲ್ಲಿಡಿ ಕುಂಡ ಚೀಲಗಳನ್ನು ಬಳಸಿ, ಪ್ಲಾಸ್ಟಿಕ್ ಕೋಲ್ ಬಾಕ್ಸುಗಳನ್ನು ಮಾಡಿಕೊಳ್ಳಿ, ಅಲ್ಲಲ್ಲಿ ಕಟ್ಟೆಗಳನ್ನು ಮಾಡಿಕೊಳ್ಳಿ, ಅಲ್ಲಲ್ಲಿ ಕಟ್ಟೆಗಳನ್ನು. ತಾರಸಿಯಲ್ಲಿ ಕೃಷಿ, ಓ ಕೃಷಿಯಿಂದ ಹಾನಿಯಿಲ್ಲ, ಆಗುವುದು ಪ್ರಯೋಜನ ಏನೆಲ್ಲ, ಭಾರದಿಂದ ಹೊರೆ ಏನೇನು ಇಲ್ಲ, ನೀರು ನಿಂತು ಹಾಳಾಗೋ ಪ್ರಶ್ನೆಯೇ ಇಲ್ಲ, ನೀರು ನಿಂತು ಹಾಳಾಗುವ ಪ್ರಶ್ನೆಯೇ ಇಲ್ಲ, ಹಾಡು ಕುರಿ ಬಾಯಿ ಹಾಕುವುದಿಲ್ಲ, ರಕ್ಷಣೆಗೆ ಯಾರ್ಯಾರು ಬೇಕಾಗಿಲ್ಲ. ತಾರಸಿಯಲ್ಲಿ ಬೆಳೆಯಬಹುದು ಏನೆಲ್ಲ, ತಾರಸಿಯಲ್ಲಿ ಬೆಳೆಯಬಹುದು ಏನೆಲ್ಲ, ತಾರಸಿಯಲ್ಲಿ ಖುಷಿ, ಓ ಮಣ್ಣಿನೊಂದಿಗೆ ಹಾಕಿ ಗೊಬ್ಬರವನ್ನು ಕಳಸಿ ಮನೆಯ ತ್ಯಾಜ್ಯವನ್ನು ಮಣ್ಣಿನೊಂದಿಗೆ ಹಾಕಿ ಗೊಬ್ಬರವನ್ನು ಕಳಸಿ ಮನೆಯ ತ್ಯಾಜ್ಯವನ್ನು ಮಾಡಿಕೊಳ್ಳಿ ಎರೆ ಗೊಬ್ಬರವನ್ನು ಗೊಬ್ಬರವನ್ನು ಕರಗಿಸಿಕೊಳ್ಳಿ ಕಳೆ ಕಸಗಳನ್ನು ಕರಗಿಸಿಕೊಳ್ಳಿ ಕಳೆ ಕಸಗಳನ್ನು ಕಾರಸಿಯಲ್ಲಿ ಕೃಷಿ ಓ ಕಾರಸಿಯಲ್ಲಿ ಕೃಷಿ ನಗರದವರಿಗೆ ಖುಷಿ ತಗ್ಗುವುದು ಮನೆಯ ಬಿಸಿ ಆಗುವುದಿಲ್ಲ ನೀರಿನ ಬಸಿ ಆಗುವುದಿಲ್ಲ ನೀರಿನ ಬಸಿ ತಾರಸಿಯಲ್ಲಿ ಕೃಷಿ ತಾರಸಿಯಲ್ಲಿ ಕೃಷಿ ತಾರಸಿಯಲ್ಲಿ ಕೃಷಿ ಓ ಇದುವರೆಗೆ ತಾರಸಿ ಕೃಷಿ ಕುರಿತಂತೆ ಹಾಡಿಗೆ ಧ್ವನಿಗೂಡಿಸಿದವರು ಬಿಎ ಗಣೇಶ್ ಮತ್ತು ಕಡ್ಲೇರ ತುಳಸಿ ಮೋಹನ್. ಕೇಳುಗರೆ, ನಮ್ಮ ಪ್ರದೇಶಗಳಲ್ಲಿ ನಾವು ನಮ್ಮ ತೋಟಗಳಲ್ಲಿ ಜಮೀನುಗಳಲ್ಲಿ ಏನೆಲ್ಲ ವೃಕ್ಷಗಳನ್ನು ಬೆಳೆದುಕೊಳ್ಳಬಹುದು ಅಲ್ವಾ? ಕೆಲವೊಂದು ಹಣ್ಣುಗಳನ್ನು ನೀಡೋದಿಲ್ಲ. ಉದಾಹರಣೆಗೆ ಸಿಲ್ವರ್ ಓಕ್, ತೇಗ, ಹಾಲ್ವಾಣ, ಗರಿಗೆ, ಮಹಾಗನಿ, ಹೀಗೆ ನಂದಿ, ಬೀಟೆ ಇತ್ಯಾದಿ ಮರಗಳು ನಾವು ಸೇವನೆ ಮಾಡಲಿಕ್ಕೆ ಹಣ್ಣುಗಳನ್ನು ಕೊಡೋದಿಲ್ಲ ಅವು ಅಲ್ವಾ? ಆದರೆ ಈ ಮರಗಳು ವಿಭಿನ್ನವಾಗಿ ರೈತರಿಗೆ ನೆರವಿಗೆ ಬರ್ತವೆ. ತೇಗ ಗಟ್ಟಿ ಮರ, ಬೆಲೆ ಬಾಳುವ ಮರ. ಸಿಲ್ವರ್ ಈಗ ಮಲೆನಾಡಿನ ಅನೇಕ ಪ್ರದೇಶಗಳಲ್ಲಿ ವ್ಯಾಪಿಸಿದೆ. ವಿಶೇಷವಾಗಿ ಕಾಳುಮೆಣಸಿಗೆ ಸಿಲ್ವರ್ ತುಂಬಾ ಹೇಳಿ ಮಾಡಿಸಿದ ವೃಕ್ಷವಾಗಿದೆ. ಕಾಂಡದ ಮೇಲೆ ತನ್ನ ಒರಟಾದ ಸೀಳು ಸೀಳಾದ ರಚನೆಯಿಂದ ಕಾಳುಮೆಣಸನ್ನ ಚೆನ್ನಾಗಿ ಹಬ್ಬಿಸಲಿಕ್ಕೆ ಬೆಳವಣಿಗೆ ಆಗಲಿಕ್ಕೆ ನೆರವಾಗ್ತದೆ. ತೇಗಕ್ಕೂ ಕಾಳುಮೆಣಸನ್ನ ಹಬ್ಬಿಸಿರೋರಿದ್ದಾರೆ. ಇನ್ನು ತೋಟಗಳಲ್ಲಿ ಹಾಲ್ವಾಣ, ಹಲಸಿಗೂ ಕಾಳುಮೆಣಸನ್ನ ಹಬ್ಬಿಸಿಕೊಂಡು ಆ ಮೂಲಕ ಪ್ರಯೋಜನವನ್ನ ಮಾಡಿಕೊಳ್ಳರಿದ್ದಾರೆ. ನೀಲಗಿರಿಯನ್ನ ಕೆಲವೇ ಕೆಲವು ಜನ ತೋಟಗಳಲ್ಲಿ ಬೆಳೆದುಕೊಂಡಿದ್ದು ಕಾಳುಮೆಣಸು ಇದಕ್ಕೆ ಸರಿಯಾಗಿ ಹಬ್ಬೋದಿಲ್ಲ. ಏನೇನೋ ಪ್ರಯೋಗಗಳನ್ನ ಮಾಡಿರೋರಿದ್ದಾರೆ, ಆದರೆ ಕಾಂಡದ ನಯವಾದ ರಚನೆ ಕಾಳುಮೆಣಸಿಗೆ ಹಿತವಲ್ಲ. ಹೆಬ್ಬೇವು ಕೆಲವೇ ಕೆಲವು ಕಾಫಿ ಬೆಳೆಗಾರರು ತಮ್ಮ ತೋಟಗಳಲ್ಲಿ ಹಾಕಿಕೊಂಡು ಅದರಿಂದ ಅನುಕೂಲವನ್ನು ಮಾಡಿಕೊಂಡಿದ್ದಾರೆ. 15-20 ವರ್ಷಗಳ ಮರಗಳನ್ನು ಅಲ್ಲಲ್ಲಿ ಕಾಣಬಹುದು. ಕೆಲವಾರು ಕಡೆ ಹೆಬ್ಬೇವಿಗೂ ಕಾಳುಮೆಣಸು ಚೆನ್ನಾಗಿ ಅಂಟಿಕೊಂಡಿದೆ, ಬೆಳೆದಿದೆ. ಹೆಬ್ಬೇವು ತುಂಬಾ ನೀಳವಾಗಿ ಬೆಳೆಯುತ್ತದೆ. ಮರಗಸಿಯನ್ನ ಆಗಾಗ್ಗೆ ಮಾಡುವ ಅಗತ್ಯ ಬರೋದಿಲ್ಲ. ಹಾಗೆ ಮಳೆ ಮುಗಿದ ಬಳಿಕ ಚಳಿಗಾಲದಲ್ಲಿ ಎಲೆಯನ್ನು ಉದುರಿಸುತ್ತೆ. ಬೇಸಿಗೆಯಲ್ಲಿ ಕಾಫಿ ತೋಟಗಳಿಗೆ ಹದವಾದ ನೆರಳನ್ನು ಕೊಡುತ್ತೆ. ಈ ಮರದ ಎಲೆಗಳು ಮಣ್ಣಿನ ಫಲವತ್ತತೆಯನ್ನು ಚೆನ್ನಾಗಿ ಸುಧಾರಣೆ ಮಾಡುತ್ತವೆ. ಹಾಗೆ ಈ ಮರದ ನಾಟ ಬೆಲೆ ಬಾಳ್ತಕ್ಕಂಥದ್ದು, ಗಟ್ಟಿಯಾಗಿಯೂ ಇರ್ತದೆ. ಬರವನ್ನು ಸಹಿಸಿಕೊಳ್ಳುವ ಹೆಬ್ಬೇವು ಬಯಲುಸೀಮೆಗಳಿಗೂ ಹೇಳಿ ಮಾಡಿಸಿದ ವೃಕ್ಷವಾಗಿದೆ. ಬಿಸಿಲು ಚೆನ್ನಾಗಿರಬೇಕು. ಗಿಡಗಳು ಪ್ರಾರಂಭದಲ್ಲಿ ವೇಗವಾಗಿ ವೃದ್ಧಿ ಆಗ್ತವೆ, ನೆರಳಿದ್ರೆ ಅಷ್ಟಕ್ಕಷ್ಟೇ. ಅಂತರ ಹತ್ತತ್ರ ಅಂತರ ಇಟ್ಕೊಂಡು ನಾಟಿ ಮಾಡೋದು ಸೂಕ್ತಲ್ಲ. ಏನಿದ್ರು 15-20-25-30 ಅಂತರ ಇಟ್ಟರು ಇನ್ನೂ ಒಳ್ಳೆದೆ. ರಂಬೆ ಕೊಂಬೆಗಳನ್ನು ವಿಶಾಲವಾಗಿ ಹರಡಿಕೊಂಡು ದಪ್ಪವಾಗಿ ಬೆಳೆಯಬೇಕಾದ್ರೆ ಹೆಬ್ಬೇವಿಗೆ ಸಮೀಪದ ಅಂತರ ಒಳ್ಳೆಯದಲ್ಲ. ರೈತ ಬಾಂಧವರೇ, ಹೆಬ್ಬೇವಿಗೆ ಸಂಬಂಧಿಸಿದಂತಹ ಮಾಹಿತಿಯನ್ನ ಹಾಡಿನ ರೂಪದಲ್ಲಿ ಈಗ ಪ್ರಸಾರ ಮಾಡಲಾಗ್ತಾ ಇದೆ. ಕೆಡಿ ಚಂದ್ರಕಲಾ ಅವರು ಈ ಹಾಡಿಗೆ ಧ್ವನಿಗೂಡಿಸಿದ್ದಾರೆ. ಬೇವಿಗಿಂತ ದೊಡ್ಡದು ಹೆಬ್ಬೇವು, ಬೆಳವಣಿಗೆಯ ನೋಡಬೇಕು ನಾವು ನೀವು. ಬೇವಿಗಿಂತ ದೊಡ್ಡದು ಹೆಬ್ಬೇವು, ಬೆಳವಣಿಗೆಯ ನೋಡಬೇಕು ನಾವು ನೀವು. ಕಾಂಡ ನೀಳವಾಗಿ ಬೆಳೆಯುತ್ತೆ, ವೃದ್ಧಿಯಾಗುತ್ತೆ, ಫಲವತ್ತತೆ. ಬೇವಿಗಿಂತ ದೊಡ್ಡದು ಹೆಬ್ಬೇವು, ಬೆಳವಣಿಗೆಯ ನೋಡಬೇಕು ನಾವು ನೀವು.

ಬಿಡದೆ ಆನಂದವಿಲ್ಲಿ ಮರಗಳೇ ಇದು ಉಸಿರು ಎಲ್ಲೆಡೆ ನೆಟ್ಟರೆ ಹಸಿರು ಆಗುತ್ತಿರಲಿ ಆಗಾಗೆ ಕೈ ಕೆಸರು ಕಾಡಿನಿಂದ ನಾಡು ಬೆಳೆಸಿ ಕಡಿಯುವ ಮನಗಳನ್ನು ಅಳಿಸಿ ಪರಿಸರ ಮಾಲಿನ್ಯ ಸರಿಸಿ ಕೃಷಿ ವೃಕ್ಷ ತತ್ವ ಪಾಲಿಸಿ ಪರಿಸರ ಮಾಲಿನ್ಯ ಸರಿಸಿ ಕೃಷಿ ವೃಕ್ಷ ತತ್ವ ಪಾಲಿಸಿ ಮರಗಳೇ ಶೋಭೆಯಲ್ಲ ಕಡಿಯುವುದು ಒಳಿತಲ್ಲ ವಿಷವೂ ತರವಲ್ಲ ಕಸವೂ ಅಪಾಯವಲ್ಲ ಮನೆ ಕಟ್ಟಲು ಮರಗಳು ಗೊಬ್ಬರ ಮಾಡಲು ಮರಗಳು ಜೀವಿಗಳ ಉಳಿವಿಗೆ ಮರಗಳು ರಕ್ಷಣೆಗೆ ಆಗುತ್ತಿರಲಿ ಕೆಲಸಗಳು ಜೀವಿಗಳ ಉಳಿವಿಗೆ ಮರಗಳು ರಕ್ಷಣೆಗೆ ಆಗುತ್ತಿರಲಿ ಕೆಲಸಗಳು ಮರಗಳೇ ಗಳಿಗೆ ಮರಗಳಿರಲಿ ಆಸರೆಗೆ ಮರಗಳಿರಲಿ ಹಣ್ಣು ಆರಕ್ಕೂ ಮರಗಳಿರಲಿ ಇದಕ್ಕಾಗಿಯೇ ಕಾಳಜಿ ಎಲ್ಲರಲ್ಲಿರಲಿ ಕಣ್ಣಿಗೆ ಹಸಿರು ಚೆನ್ನ ಆರೋಗ್ಯಕ್ಕೂ ಹಸಿರು ಅಳಿ ತಣ್ಣ ಕಣ್ಣಿಗೆ ಹಸಿರು ಚೆನ್ನ ಆರೋಗ್ಯಕ್ಕೂ ಹಸಿರು ಒಳಿ ತಣ್ಣ ಮಣ್ಣಿಗೂ ಹಸಿರು ಬೇಕಣ್ಣ ಸಕಲ ಜೀವಿಗಳಿಗೂ ಹಸಿರು ಚಂದವಣ್ಣ ಮಣ್ಣಿಗೂ ಹಸಿರು ಬೇಕಣ್ಣ ಸಕಲ ಜೀವಿಗಳಿಗೂ ಹಸಿರು ಚಂದವಣ್ಣ ಮರಗಳೇ ಆಮ್ಲಜನಕವೆಲ್ಲಿ ಹಸಿರಿಲ್ಲದೆ ಆನಂದವೆಲ್ಲಿ ಹಸಿರಿಲ್ಲದೆ ಆನಂದವಿಲ್ಲಿ ಮರಗಳೇ ಮರಗಳು ಮರಗಳೇ ಇದುವರೆಗೆ ಕೃಷಿ ಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ ಕೇಳಿದಿರಿ. ರಚನೆ ವಿಜಯ್ ಅಂಗಡಿ. ರೈತ ಬಂಧುಗಳೇ, ಕೃಷಿ ಕಳಸ ಕಾರ್ಯಕ್ರಮವನ್ನು ಕೇಳಿದ್ರಲ್ಲ, ನಾಳಿನ ಕಿಸಾನ್ ವಾಣಿಯಲ್ಲಿ ನೀವು ಕೇಳಲಿದ್ದೀರಿ. ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ರೈತೋಪಯೋಗಿ ವಿಸ್ತರಣಾ ಕಾರ್ಯಕ್ರಮಗಳು, ಈ ಕುರಿತು ಡಾ ಬಿ ಪ್ರಭಾಕರ್ ಅವರೊಡನೆ ಮಾತುಕತೆ. ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಶಂಕರಪ್ಪ, ದನಕರುಗಳನ್ನ ಕಾಲ್ಬಾಯಿ ರೋಗದಂತ ಸಾಂಕ್ರಾಮಿಕ ರೋಗಗಳಿಂದ ಕಾಪಾಡೋಕೆ ಸರ್ಕಾರದವರು ಉಚಿತವಾಗಿ ಚುಚ್ಚುಮದ್ದು ಹಾಕಿಸ್ತಾ ಇದ್ದಾರೆ ಅಂತ ಕೇಳಿದೆ. ಹೌದ್ ರಾಮಣ್ಣ, ಪ್ರಧಾನ ಮಂತ್ರಿ ಅವರು ಹೇಳಿದ್ದಾರೆ ಅಂತೀನಿ. ಭಾರತ ಗ್ರಾಮೀಣ ಜೀವನ ಅರ್ಥ ವ್ಯವಸ್ಥೆ ಪಶು ಧನ ಕಾ ಬಿಮಾರ್ ಹೋಣಾ ಕಿತನಾ ಬಡಾ ಝಟಕಾ ಹೋತಾ. ಎಫ್ ಎಂ ಡಿ ಯಾನಿ ಫೂಟ್ ಅಂಡ್ ಮೌತ್ ಡಿಸೀಸ್. ಪೂರಾ ಭಾರತ ಇಸ್ ಬಿಮಾರಿ ಸೇ ಪಶುವೋ ಕೋ ಮುಕ್ತ ಕರೇ. ರಾಸುಗಳ ಕಾಲು ಮತ್ತು ಬಾಯಿಯಲ್ಲಿ ಹುಣ್ಣುಗಳಾಗೋದು, ಅವುಗಳ ತೂಕ ಕಡಿಮೆ ಆಗೋದು, ಹಾಲಿನ ಪ್ರಮಾಣ ಕಡಿಮೆ ಆಗೋದು, ಈ ತರದ ಸಮಸ್ಯೆಗಳಿಂದ ನಿಮ್ಮ ರಾಸುಗಳನ್ನ ಸುರಕ್ಷಿತವಾಗಿಡಕ್ಕೆ ಚುಚ್ಚುಮದ್ದನ್ನ ಅಗತ್ಯವಾಗಿ ಹಾಕ್ಸಿ. ಹಾಗೇನೆ ಪ್ರತಿ ಬಾರಿ ಚುಚ್ಚುಮದ್ದು ಹಾಕ್ಸೋವಾಗ್ಲೂ ಹೊಸ ಸೂಜಿ ಬಳಸೋದನ್ನ ಮರಿಬೇಡಿ. ರೈತರು ಮತ್ತು ಪಶುಪಾಲಕರು ತಮ್ಮ ಪಶುಗಳನ್ನು ಎಫ್ ಎಂ ಡಿ ಅಂದರೆ ಕಾಲುಬಾಯಿ ರೋಗದಿಂದ ರಕ್ಷಿಸಲು ಲಸಿಕೆಯ ಚುಚ್ಚುಮದ್ದು ಕೊಡಿಸಲು ಹತ್ತಿರದ ಸರ್ಕಾರಿ ಪಶು ಚಿಕಿತ್ಸಾಲಯವನ್ನು ಸಂಪರ್ಕಿಸಿ. ಕೇಳುಗರೆ, ಪಂಪ ಭಾರತದಿಂದ ಆಯ್ದ ನಾಟಕೀಯ ಸಂಗತಿಗಳ ಸರಣಿ ಕಾರ್ಯಕ್ರಮ ಪಂಪನ ಪೆಂಪು. ಪ್ರತಿ ಭಾನುವಾರ ಬೆಳಗ್ಗೆ 7:15 ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಪಂಪ ಭಾರತದ ಉತ್ಕೃಷ್ಟ ಪಾತ್ರಗಳ ಅನಾವರಣವನ್ನು ಈ ಕಾರ್ಯಕ್ರಮದಲ್ಲಿ ಕೇಳಬಹುದು. ಕೇಳಿ, ಪ್ರತಿ ಭಾನುವಾರ ಬೆಳಗ್ಗೆ 7:15 ಪಂಪನ ಪೆಂಪು. ಈಗ ಸಮಯ 7:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪಿ. ಪ್ರಾಯೋಜಕರು ಮುಳಿಯಾ ಜುವೆಲ್ಸ್. ಹಾಯ್ ರಮ್ಯಾ, ನಿನ್ ಮದ್ವೆ ಡಿಸೆಂಬರ್ನಲ್ಲಲ್ವಾ? ಜುವೆಲ್ಸ್ ಎಲ್ಲ ಎಲ್ಲಿದೆ ಪರ್ಚೇಸ್ ಮಾಡ್ತಿದ್ಯಾ? ನನ್ಗಂತೂ ಆ ಟೆನ್ಷನ್ ಇಲ್ಲ. ಮುಳಿಯಾದಲ್ಲಿ ಇದೇ ಅಕ್ಟೋಬರ್ 25 ನವೆಂಬರ್ 28 ಚಿನ್ನೋತ್ಸವ ಇದೆ. ನಮಗಿಷ್ಟವಾದ ಡಿಸೈನ್ ನಲ್ಲಿ ಅಲ್ಲಿ ಚಿನ್ನಾಭರಣ ಸಿಗುತ್ತೆ. ಮುಳಿಯಾ ಜುವೆಲ್ಸ್, ಪುತ್ತೂರು, ಬೆಳ್ತಂಗಡಿ, ಮಡಿಕೇರಿ, ಗೋಣಿಕೊಪ್ಪಲ್, ಬೆಂಗಳೂರು. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ, ಗಣರಾಜ್ಯೋತ್ಸವ 2021 ಅಂಗವಾಗಿ ದೇಶಭಕ್ತಿ ಮತ್ತು ರಾಷ್ಟ ನಿರ್ಮಾಣದಲ್ಲಿ ಯುವಜನರು ತೇಳುವ ತಲೆಬರದಡಿಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್ ಕುರಿತಂಗೆ ಭಾಷಣ ಸ್ಪರ್ಧೆನ ತಾಲೂಕು ಜಿಲ್ಲೆ ರಾಜ್ಯ ಮತ್ತು ರಾಷ್ಟ ಮಟ್ಟದಲ್ಲಿ ಆಯೋಜಿಸಿಕೆ ಕೇಂದ್ರ ಸರ್ಕಾರದ ಯುವ ಕಾರ್ಯ ಹಾಗೂ ಕ್ರೀಡಾ ಸಚಿವಾಲಯ ನಿರ್ಧಾರ ಮಾಡಿತ್ತು. ಮಡಿಕೇರಿ ತಾಲೂಕಿಗೆ ಸಂಬಂಧಿಸಿದಂತೆ ಆಯ್ಕೆ ಪ್ರಕ್ರಿಯೆ ಇದೇ 11 ಬೆಳಗ್ಗೆ 10 ಗಂಟೆಗೆ ಮಡಿಕೇರಿನ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಲ್ಲಿ, ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕಿಗೆ ಸಂಬಂಧಿಸಿದಂತೆ ಇದೇ 12ಕ್ಕೆ ಗೋಣಿಕೊಪ್ಪದ ಕಾವೇರಿ ಕಾಲೇಜಲ್ಲಿ ನಡೆದುದೇತ ನೆಹರು ಯುವ ಕೇಂದ್ರದ ಉಪನಿರ್ದೇಶಕರಾದ ಎಸ್ ಸಿದ್ದರಾಮಪ್ಪ ಅವರು ತಿಳಿಸಲು. ಕೊಡಗು ಗೌಡ ಯುವ ವೇದಿಕೆನ ಕಡೆಯಿಂದ 10 ಕುಟುಂಬ 18 ಗೋತ್ರದ ಗೌಡ ಜನಾಂಗದ ನಡುಲಿ ಮಡಿಕೇರಿನ ಜಿಲ್ಲಾ ಆಟದ ಬಾಣಲಿ ನಡೆಯುತ್ತಿರುವ ಕುಟುಂಬ 2021 ಕ್ರಿಕೆಟ್ ಪಂದ್ಯಾವಳಿನ ಇಂದಿನ ಆಟಲಿ ಕೆಚಪ್ಪನ ಕುದುಕುಳಿ ಮತ್ತು ಕೋಟೇರ ಕುಟುಂಬ ತಂಡಗ ಗೆದ್ದು ಮುಂದಿನ ಹಂತಕ್ಕೆ ಹೋಗೋಳು. ಮಳೆ ಇರೋದ್ರಿಂದ ಇಂದು ಒಂದೇ ಬಾಣಲಿ ಆಟ ನಡೆದು ಇಂದು ಆಡದೇ ಉಳಿದ ಕುಟುಂಬ ತಂಡಗ ಮತ್ತೆ ನಾಳೆ ನಡೆಯಕ್ಕಿದ್ದ ಆಟನ ಮಳೆ ಕಾರಣದಿಂದ ಮುಂದಕ್ಕೆ ಹಾಕೊಳ್ಳುತ್ತ ಸಂಘಟಕರು ತಿಳಿಸಿದರು. ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಾದ ಅಬ್ದುಲ್ ಅಜೀಂ ಅವರು ನವೆಂಬರ್ 7ಕ್ಕೆ ಹಮ್ಮಿಕೊಂಡಿದ್ದ ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮನ ಮುಂದೂಡಲಾಟೂತ ಇಲಾಖೆನ ಅಧಿಕಾರಿಯವರು ತಿಳಿಸಿದರು. ಸಾರ್ವಜನಿಕ ಶಿಕ್ಷಣ ಇಲಾಖೆನ ವತಿಯಿಂದ ನವೆಂಬರ್ 4ರ ನಿರ್ದೇಶನದಂಗೆ ಜಿಲ್ಲೆಯಲ್ಲಿ ಎಲ್ಕೆಜಿ ಮತ್ತು ಯುಕೆಜಿ ತರಗತಿಗಳನ್ನು ಶುರು ಮಾಡಿಕೆ ಜಿಲ್ಲಾಡಳಿತ ಅಗತ್ಯ ತಯಾರು ಮಾಡಿಕೊಂಡಿತು. ಅದರಂಗೆ ಕೋವಿಡ್ 19 ಮಾರ್ಗಸೂಚಿನನ್ವಯ ಎಲ್ಕೆಜಿ ಯುಕೆಜಿ ತರಗತಿಗಳನ್ನ ಇದೇ 8 ತೆರಳ ಸೋಮವಾರದ ಜಿಲ್ಲೆಯಲ್ಲಿರುವ ಒಟ್ಟು 74 ಶಾಲೆಗಳಲ್ಲಿ ಶುರು ಮಾಡುವೆತ ಸಾರ್ವಜನಿಕ ಶಿಕ್ಷಣ ಇಲಾಖೆನ ಉಪನಿರ್ದೇಶಕರು ತಿಳಿಸಿದರು. ಕೊಡಗು ಗೌಡ ನಿವೃತ್ತ ನೌಕರರ ಸಂಘ, ರೋಟರಿ ಮಿಸ್ಟಿ ಹಿಲ್ಸ್, ವಿನೋದ್ ಮೆಡಿಕಲ್ ಮಡಿಕೇರಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಅಂಧತ್ವ ನಿಯಂತ್ರಣ ವಿಭಾಗ ಹಂಗೆ ಪ್ರಾಥಮಿಕ ಕೃಷಿ ಪತ್ತನ ಸಹಕಾರ ಸಂಘ ಹಾಕತ್ತೂರು ಇವರ ಕೂಡುಕೂಟಲಿ ಇದೇ ತಿಂಗಳ 14ರ 5ರ ಬೆಳಿಗ್ಗೆ 9:30 ಗಂಟೆಯಿಂದ ಮಧ್ಯಾಹ್ನಕ್ಕೆ ಮುಟ್ಟ ಹಾಕತ್ತೂರಿನ ಕೃಷಿ ಪತ್ತನ ಸಹಕಾರ ಸಂಘದ ಸಭಾಬಾಡಲಿ ಪುಕ್ಸಟೆ ಕಣ್ಣು ಚಿಕಿತ್ಸಾ ಶಿಬಿರ ನಡೆದಿದೆ. ಶಿಬಿರದಲ್ಲಿ ಕಣ್ಣು ತಜ್ಞ ವೈದ್ಯರಾದ ಡಾ ಚೆರಿಮನೆ ಪ್ರಶಾಂತವು ತಪಾಸಣೆ ನಡೆಸುವೆ. ಅವಶ್ಯ ಇರುವವಕ್ಕೆ ಮದ್ದು ಹಂಗೆ ಕನ್ನಡಕ ಕೊಡುವ ದಿನ ತಿಳಿಸಲಾದೆ. ಕೊಡಗು ಜಿಲ್ಲೆಯಲ್ಲಿ ಇಂದು ಒಂದು ಹೊಸ ಕೋವಿಡ್ 19 ಪ್ರಕರಣ ದೃಢಪಟ್ಟು ಸೋಮರಪೇಟೆ ತಾಲೂಕಲ್ಲಿ ಒಂದು ಪ್ರಕರಣ ಕಂಡುಬಂದಿದ್ದು ಒಟ್ಟು ಪ್ರಕರಣಗಳ ಸಂಖ್ಯೆ 35,336 ಆಗಿದ್ದು ಕಳೆದ 24 ಗಂಟೆಗಳ ಅವಧಿಯಲ್ಲಿ 33 ಜನ ಹುಷಾರಾಗಿ ಮನೆಗೆ ಹೋಗೋಳು. ಇಲ್ಲಿ ಮುಟ್ಟ 430 ಮರಣ ಪ್ರಕರಣ ಕಂಡುಬಂದಿದ್ದು ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 22, ಪಾಸಿಟಿವಿಟಿ ದರ .0.12 ಆಟೂತ ಕೋವಿಡ್ಗೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ತಿಳಿಸಿದರು. ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಲ್ಲಿ ಇದೇ 8ರಿಂದ ಕಲಾ ಮತ್ತು ವಿಜ್ಞಾನ ವಿಭಾಗಗಳ 1ನೇ 3ನೇ ಮತ್ತು 5ನೇ ಸೆಮಿಸ್ಟರ್ ತರಗತಿಗೆ ಶುರುವಾದೆ. ಬಿಕಾಂ ಮತ್ತು ಬಿಬಿಎ ವಿಭಾಗಗಳ 1ನೇ 3ನೇ ಮತ್ತು 5ನೇ ಸೆಮಿಸ್ಟರ್ ತರಗತಿಗೆ ಇದೇ 12ರಿಂದ ಶುರುವಾದೆ. ಸುರನ ವರ್ಷದ ಪ್ರವೇಶಾತಿ ನಡೀತಿದ್ದು ಅರ್ಜಿ ಹಾಕಿಕೆ ಇದೇ 16 ಆಖ್ಯರಿ ದಿನ. ಸ್ನಾತಕೋತ್ತರ ಪದವಿಗಳಾದ ಎಂಎಸ್ಸಿ ಭೌತಶಾಸ್ತ್ರ, ಎಂಎ ಅರ್ಥಶಾಸ್ತ್ರ, ಎಂಎ ಇಂಗ್ಲಿಷ್, ಎಂಕಾಂ, ಎಂಬಿಎ ಟ್ರಾವೆಲ್ ಅಂಡ್ ಟೂರಿಸಂ, ಯೋಗಿಕ್ ಸೈನ್ಸ್ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಶುರುವಾಗಿದ್ದು ಕುಸಿರವು ಇದೇ 23ರೊಳಗೆ ಅರ್ಜಿ ಹಾಕಕ್ಕೆ. ಜಾಸ್ತಿ ಮಾಹಿತಿ ಬೇಕಾದರೆ ಮಂಗಳೂರು ವಿಶ್ವವಿದ್ಯಾನಿಲಯದ ಜಾಲತಾಣ ನೋಡಕ್ಕೆ ಕಾಲೇಜಿನ ಪ್ರಾಂಶುಪಾಲರು ತಿಳಿಸಿದರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ವತಿಯಿಂದ ಕರ್ನಾಟಕ ಸರ್ಕಾರ ನಡೆಸುವ ಪ್ರಥಮ ದರ್ಜೆ ಕಾಲೇಜು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪರೀಕ್ಷೆಗೆ 45 ದಿನಗಳ ತರಬೇತಿ ಶಿಬಿರ ನಡೆದಿದೆ. ಕುಸಿರವು ನವೆಂಬರ್ 12ರೊಳಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಂಗಳಲ್ಲಿರುವ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ಕಚೇರಿಯಲ್ಲಿ ಬೆಳಗಿಂದ ಸಾಯಂಕಾಲಕ್ಕೆ ಮುಟ್ಟ ಹೆಸರು ನೋಂದಾಯಿಸಿ ಕಣಕ್ಕಿಂತ ಕುಲಸಚಿವರು ತಿಳಿಸಿದರು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು ಮುಳಿಯಾ ಜುವೆಲ್ಸ್ ಪುತ್ತೂರು, ಬೆಳ್ತಂಗಡಿ, ಮಡಿಕೇರಿ, ಗೋಣಿಕೊಪ್ಪಲ್, ಬೆಂಗಳೂರು. ಈಗ ಕೆಲವು ವಾಣಿಜ್ಯ ಜಾಹೀರಾತುಗಳು. ವಿರಾಜಪೇಟೆ ಕೊಡವ ಸಮಾಜ ಹತ್ರ ದಂಡಾಯಿತ 20-21ನೇ ಕಾಲತ್ರ ಮಹಾಸಭೆ ಇದೇ ಏಳಾಂಗ ನಾರಾಜ ಪಲಕ 10 ಗಂಟೆಗೆ ಸಮಾಜ ಹತ್ರ ಆವರಣದ ಅಧ್ಯಕ್ಷಗಳನ್ನ ಶ್ರೀ ವಾಂಚೀರ ಟಿ ನಾಣಯ್ಯ ವಿಠಲ ಇಂಡ ಅಧ್ಯಕ್ಷತೆಯಲ್ಲಿ ನಡಪ. ಸದಸ್ಯಂಗೆಲ್ಲ ಮಹಾಸಭೆಯಲ್ಲಿ ಬಂದು ಕೂಡಿಯಾಡೋಣಂದು ವಿರಾಜಪೇಟೆ ಕೊಡವ ಸಮಾಜ ಹತ್ರ ಅಧ್ಯಕ್ಷ ಪಿಂಗ ಆಡಳಿತ ಮಂಡಳಿ ಕಟ್ಟಣಿತು. ನೋಪು ಕ್ಲೂವಿನ ಲೇಟೆಸ್ಟ್ ಫರ್ನಿಚರ್ ನ ಆನಿವರ್ಸರಿ ಪ್ರಯುಕ್ತ 6x5 ವಾಕ್ಸ್ ಕಾಟ್, ಡ್ರೆಸ್ಸಿಂಗ್ ಟೇಬಲ್, 3-ಡೋರ್ ವಾರ್ಡ್ರೋಬ್, ಸೈಡ್ ವಾಕ್ಸ್ ಕಾಂಬೋ ಆಫರ್ ನಲ್ಲಿ 22,900 ರೂಪಾಯಿಗೆ. ನಮ್ಮ ಸ್ವಂತ ಫ್ಯಾಕ್ಟರಿಯಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ಫರ್ನಿಚರ್ ಗಳನ್ನು ಮಾಡಿಕೊಳ್ಳಲಾಗುವುದು. ಲೇಟೆಸ್ಟ್ ಫರ್ನಿಚರ್, ಕಾವೇರಿ ಕಾಂಪ್ಲೆಕ್ಸ್, ಹಳೆ ತಾಲೂಕು ರೋಡ್, ನಾಪೋಗ್ಲು, ಅಂಡ್ ಆಲ್ಸೋ ಎಟ್ ಮೂರ್ನಾಡ್ ಅಂಡ್ ಸಂಪ್ಯ ಪುತ್ತೂರು. ಬ್ರೀತ್ ಲೈಕ್ ಅ ಲಯನ್, ಕ್ರೌಚ್ ಲೈಕ್ ಅ ಟೈಗರ್. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಅಮ್ಮತ್ತಿ 40 ಕಿಲು ಗ್ರಾಮ ಮಂಡೇಡ ಒಕ್ಕಡ ಗುರುಕರಣಂಗ್ ಮೀದಿ ವೆಪ್ಪ ಕಾರ್ಯತ್ನ ನಾಳೆ ನಾರಾಚೆ ಮಜ್ಜಣ ಒಕ್ಕಡ ಐನು ಮನೆಯಲ್ಲಿ ನಡ್ತುವ ಒಕ್ಕಕಾರ ತಾವನೆ ಪೊಮ್ಮಕ್ಕ ಬೆಂದು ಚಂಗಾದ್ಯ ಸಂಸಾರೊಡೆ ಬಂತು ಗುರು ಕಾರಣಂಡ ಆಶೀರ್ವಾದ ಪಡೆದುಕೊಂಡು ಮಂಡೇಡ ಒಕ್ಕಕಾರ ಕಟ್ಟಂಡಿತು. ಪಿಯುಸಿ ಪೂರೈಸಿದ ಕೊಡಗಿನ ವಿದ್ಯಾರ್ಥಿಗಳೇ, ನಿಮಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡುವ ಆಸಕ್ತಿ ಇದೆಯೇ? ಹಾಗಿದ್ದರೆ ಮಡಿಕೇರಿಯಲ್ಲಿ ಮಂಗಳೂರು ಯೂನಿವರ್ಸಿಟಿ ಅಂಗೀಕೃತ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ನಿಮ್ಮ ಆಯ್ಕೆಯಾಗಿರಲಿ. ನುರಿತ ಶೆಫ್ ಗಳಿಂದ ಗುಣಮಟ್ಟದ ಬೋಧನೆ, ಕೋರ್ಸ್ ನಂತರ ಪ್ರಸಿದ್ಧ ಹೋಟೆಲ್ ರೆಸಾರ್ಟ್ ಗಳಲ್ಲಿ ಖಚಿತ ಉದ್ಯೋಗದ ಅವಕಾಶ. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ವಯ ಪ್ರಥಮ ವರ್ಷ ಪೂರೈಸಿದಲ್ಲಿ ಸರ್ಟಿಫಿಕೇಟ್, ದ್ವಿತೀಯ ವರ್ಷ ಪೂರೈಸಿದರೆ ಡಿಪ್ಲೊಮಾ, ತೃತೀಯ ವರ್ಷ ಪೂರೈಸಿದಲ್ಲಿ ಡಿಗ್ರಿ, ನಾಲ್ಕನೇ ವರ್ಷ ಪೂರೈಸಿದರೆ ಡಿಗ್ರಿ ವಿತ್ ಹಾನರ್ಸ್ ಪದವಿ ನೀಡಲಾಗುವುದು. ಅಡ್ಮಿಷನ್ ಗೆ ಕೊನೆಯ ದಿನಾಂಕ ನವೆಂಬರ್ 25. ನಿಮ್ಮ ಹಾಸ್ಪಿಟಾಲಿಟಿ ಕನಸನ್ನು ನನಸಾಗಿಸಲು ಅಡ್ಮಿಷನ್ ಮತ್ತು ವಿವರಗಳಿಗೆ ಸಂಪರ್ಕಿಸಿ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿ ಸೈನ್ಸ್, ಚರ್ಚ್ ಸೈಟ್ ಕಾಂಪ್ಲೆಕ್ಸ್, ಟೋಲ್ ಗೇಟ್, ಮಡಿಕೇರಿ. ಕಾಲ್ 9448370818. ಮೈತಾಡಿ ಗ್ರಾಮತ್ರ ಪೆಮ್ಮಂಡ ಒಕ್ಕಡ ಗುರುಕರ್ಣಂಗ್ ಮೀದಿ ಬೆಪ್ಪ ಕಾರ್ಬಾರ್ ಇದೇ ಏಳಾಂಗ್ ನಾರಾಚ ಪಲಕ 10 ಗಂಟೆಗ್ ಒಕ್ಕ ಐನು ಮನೆಯಲ್ಲಿ ಬೆಚ್ಚಂಡಿತ್. ತಾಮನೆ ಬೊಮ್ಮಕ್ಕ ಬೆಂದು ಚಂಗಾದ್ಯ ಸಂಸಾರಡೆ ಬಂತು ಗುರುಕರ್ಣ ಆಶೀರ್ವಾದ ಪಡೆದುಕೊಂಡು ಪೆಮ್ಮಂಡ ಒಕ್ಕ ಪಟ್ಟೆದಾರ ಕಟ್ಟಂಡಿತ್. ಮನೆ ಕಟ್ಟೋಕೆ ಸೈಟ್ ಸ್ಕ್ವೇರ್ ಫೀಟ್ಗೆ ದೀಪಾವಳಿ ಹಬ್ಬದ ಪ್ರಯುಕ್ತ ಕೇವಲ 1199 ರೂಪಾಯಿಯಿಂದ ಪ್ರಾರಂಭ. ಆಶ್ಚರ್ಯ ಅನಿಸುತ್ತಲ್ವಾ? ಆದ್ರೂ ನಿಜ. ಭಾರತದ ಮುಂಚೂಣಿಯಲ್ಲಿರುವ ಸ್ಯಾನ್ ಸಿಟಿ ಡೆವಲಪರ್ಸ್ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣದಲ್ಲಿ ನಿಮಗೆ ಇಂಥ ಸೈಟ್ ನೀಡ್ತಾ ಇದ್ದಾರೆ. ನಿಮ್ಮ ಕನಸಿನ ಸೈಟ್ ನ ವಿವರಗಳಿಗೆ ಕಾಲ್ ಮಾಡಿ 9243-00-2323. ದೀಪಾವಳಿ ಹಬ್ಬಕ್ಕೆ ಅಭಿಲಾಷ್ನ ಸಂಭ್ರಮದ ಕೊಡುಗೆ, ಪಿಜನ್ ಕುಕ್ಕರ್ ಮೇಲೆ 30% ಡಿಸ್ಕೌಂಟ್, ಪ್ರೆಸ್ಟೀಜ್ ಕುಕ್ಕರ್ ಗೆ ವೇಸ್ಟ್ ಕಟರ್ ಫ್ರೀ, ಬೋರೋಸಿಲ್ ಡಿನ್ನರ್ ಸೆಟ್ ಮೇಲೆ 30% ಡಿಸ್ಕೌಂಟ್, ಟೈಟನ್ ವಾಚ್ ಗಳ ಮೇಲೆ 20% ಡಿಸ್ಕೌಂಟ್, ಮಿಕ್ಸಿ ಗ್ಯಾಸ್ ಸ್ಟೌ ಗಳ ಆಕರ್ಷಕ ಎಕ್ಸ್ಚೇಂಜ್ ಆಫರ್, ಅತ್ಯುತ್ತಮ ದರದಲ್ಲಿ ಸ್ಯಾಮ್ಸಂಗ್ ಎಲ್ಇಡಿ ರೆಫ್ರಿಜಿರೇಟರ್, ವಾಷಿಂಗ್ ಮಷೀನ್ ಗಳು. ಅವಿಲಾಸ್ ಸ್ಟೋರ್, ವಿರಾಜಪೇಟೆ. ಪಾರಾಣೆ ಬಾವಲಿ ಗ್ರಾಮದ ದೇವನೀರ ಒಕ್ಕಡ ಗುರುಕರಣಂಗ್ ಮೀದಿ ಬೆಪ್ಪ ಕಾರ್ಬಾರ್ ನಾಳೆ ನಾರಾಚೆ ಪೋಲ್ 10:30 ಗಂಟೆಗ್ ಬಾವಲಿಲುಳ್ಳ ಒಕ್ಕ ಐನ್ ಮನೆಯಲ್ಲಿ ನಡ್ಪ. ಒಕ್ಕಕಾರ ತಾಮನೆ ಮೋಳಿಯ ಬಿಂದುವ ಸಂಸಾರೋಡ ನೇರಕ್ಕೆ ಸರಿಯಾಯಿತು ಬಂದಿತ್ತು. ಗುರುಕರಣಂಡ ಆಶೀರ್ವಾದ ಪಡೆದು ಉಣ್ಣದು ದೇವನೀರ ಒಕ್ಕ ಪಟ್ಟೆದಾರ ಪಿಂಜ ಒಕ್ಕಕಾರ ಕಟ್ಟಣಿತು. ಕೈಕಾಡು ಗ್ರಾಮತ್ರ ಕುಲಚೆಟ್ಟಿ ಕುಟುಂಬಸ್ಥರ ಐನ್ ಮನೆಯಲ್ಲಿ ನಾಳೆ 5:00 ಬೆಳಿಗ್ಗೆ 10 ಗಂಟೆಗೆ ಗುರುಕಾರಣರಿಗೆ ಮೀದಿ ಮಡಗುವ ಕಾರ್ಯಕ್ರಮ ಏರ್ಪಾಡು ಮಾಡಿಕೊಂಡಳು. ಕೊಟ್ಟಗುಡೆಗ ನೆಂಟರಿಷ್ಟರೆಲ್ಲ ಬರೋ ಕೂತ ಕುಲಚೆಟ್ಟಿ ಕುಟುಂಬಸ್ಥರು ಕೇಳಿಕೊಂಡಳು. ಪುಗ್ಗೇರ ಒಕ್ಕಡ ಗುರುಕರ್ಣಂಗ್ ಮೀದಿ ಬೆಪ್ಪ ಕಾರ್ಬಾರ್ ನಾಳೆ ನಾರಾಚ ಪಲಕ 11 ಗಂಟೆಗ್ ತಲಕಟಗೇರಿ ಗ್ರಾಮತ್ಲುಳ್ಳ ಪುಗ್ಗೇರ ಒಕ್ಕಡ ಐನು ಮನೆಯಲ್ಲಿ ಬೆಚ್ಚಂಡಿತು. ಒಕ್ಕಕಾರ ತಾಮನೆ ಪೊಮ್ಮಕ್ಕ ಬೆಂದು ಚಂಗಾದ್ಯ ಸಂಸಾರಡೆ ಬಂತು ಗುರುಕರ್ಣಂಡ ಆಶೀರ್ವಾದ ಪಡೆದುಕೊಂಡು ಪುಗ್ಗೇರ ಒಕ್ಕಕಾರ ಕಟ್ಟಂಡಿತು. ಒಳ್ಳೆ ಜಾಗದಲ್ಲಿ ಒಂದ್ ಸೈಟ್, ಒಂದು ಮನೆ. ಆಹಾ, ಏನು ಕನ್ಸ್ ಕಾಣ್ತಾ ಇದ್ದೀರಾ? ಕನಸಲ್ಲ ಕಣೆ, ನಮ್ಮ ಊರಾದ ಪುತ್ತೂರಿನ ಪಾಂಗಲಾಯಿ ರಸ್ತೆಯಲ್ಲಿ ಆಧುನಿಕ ಫೆಸಿಲಿಟಿಯೊಂದಿಗೆ ಮುಳಿಯಾದವರ ಕೃಷ್ಣಕೇಶ ಪ್ರೀಮಿಯಂ ರೆಸಿಡೆನ್ಶಿಯಲ್ ಲೇಔಟ್ ಇದೆ. ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯನು ಸಿಗುತ್ತೆ. ಪುತ್ತೂರು ಸಿಟಿಗೆ ತುಂಬಾನೇ ಹತ್ರನೂ ಇದೆ. ಟೋಫಿ ನಂಬರ್ 1800-425-3916. ಮಕ್ಕಂದೂರು ಪಡೇಟಿರ ಒಕ್ಕಕಾರಣ ಗುರುಕರ್ಣಂಗ್ ಮಿತಿ ನೀರು ಬೆಪ್ಪ ಕಾರ್ಬಾರ್ ನಾಳೆ ನಾರಾಚೆ ಪೋಲು 10 ಗಂಟೆಗ್ ಒಕ್ಕ ಕೈ ಮರೆತು ನಡಪ. ಒಕ್ಕಕರ ತಾಮನೆ ಮೋಳಿಯ ಸಂಸಾರೋಡೆ ಬಂದಿದ್ದು ಗುರುಕರ್ಣ ಆಶೀರ್ವಾದ ಪಡೆದು ಉಣ್ಣು ಮಕ್ಕಂದೂರು ಪಡೇಟಿರ ಒಕ್ಕಕಾರ ಕಂಡಿತು. ಕಡಂಗ ಮುರೂರು ಮಂಡೆಪಂಡ ಒಕ್ಕಡ ಗುರುಕರ್ಣಂಗ್ ಮೀದಿ ಬೆಪ್ಪ ಕಾರ್ಯತ್ನ ನಾಳೆ ನಾರಾಚ ಪೊಲಕ 10:30 ಗಂಟೆಗ್ ಕಡಂಗ ಮುರೂರಲ್ಲುಳ್ಳ ಒಕ್ಕ ಐನು ಮನೆಯಲ್ಲಿ ಬೆಚ್ಚಂಡಿತು. ಒಕ್ಕಕಾರ ತಾಮನೆ ಪೊಮ್ಮಕ್ಕ ಬಿಂದು ಚಂಗಾದ್ಯ ಸಂಸಾರಡೆ ಬಂತು ಗುರುಕರ್ಣ ಆಶೀರ್ವಾದ ಪಡೆದು ಉಣ್ಣು ಮಂಡೆಪಂಡ ಒಕ್ಕಕಾರ ಕಂಡಿತು. ಮರದೋಡ ಗ್ರಾಮತ್ರ ಕುಡಿಯರ ಕೆಎಂ ಬೆಳ್ಳಪ್ಪ ಬೊಳ್ಳು ಅಂಗಡ ಮೋವ ಕೆಬಿ ಪೂವಯ್ಯ ನಂದ ಹಿಂಗ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಮಾಡಿತು. ಸಬ್ ಇನ್ಸ್ಪೆಕ್ಟರ್ ಆಯ್ತು. ಇದಕ್ಕ ನಿವೃತ್ತಿ ನಾಪಡನಡಿತು. ಕೆಬಿ ಪೂವಯ್ಯ ಅಂಡ ಬೌಸ್ ನಂದಾಡನ್ ನಲ್ಲಾಮೆ ಬಂದಿತ್ತು ಅಂಡ ಮನೆಕಾರ ಪಿಂಜ ಬೆಂದು ಚಂಗಾದ್ಯ. ಕೊಳತ್ತೋಡು ಪುಲಿಯಂಡ ಒಕ್ಕಡ ಗುರುಕರ್ಣಂಗ್ ಕೊಡಪ ಕಾರ್ಯ ನಾಳೆ ನಾರಾಚ ಪೊಲಕ 10:30 ಗಂಟೆಗ್ ಕೊಳತ್ತೋಡು ಪುಲಿಯಂಡ ಒಕ್ಕ ಐನು ಮನೆಯಲ್ಲಿ ನಡಪ. ಒಕ್ಕಕಾರ ತಾಮನೆ ಪೊಮ್ಮಕ್ಕ ಸಂಸಾರೋಡೆ ಬರನೊಂದು ಕೊಳತ್ತೋಡು ಪುಲಿಯಂಡ ಒಕ್ಕಕಾರ ಕಂಡಿತು. ವಾಣಿಜ್ಯ ಜಾಹೀರಾತುಗಳು ಪ್ರಸಾರವಾದವು. ಈಗ ನಿಧನ ಸುದ್ದಿ. ವಿರಾಜಪೇಟೆ ಶಿವಕೇರಿ ನಿವಾಸಿ ದಿವಂಗತ ನಾರಾಯಣ ಅವರ ಪುತ್ರ ವಿಎನ್ ಗಿರೀಶ್ ಇಂದು ನಿಧನರಾದರು. 57 ವರ್ಷ ವಯಸ್ಸಿನ ವಿಎನ್ ಗಿರೀಶ್ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 11 ಗಂಟೆಗೆ ಸ್ವಗೃಹದಲ್ಲಿ ನಡೆಯಲಿದೆ. ಮರಗೂಡು ಸಮೀಪದ ಐಕೊಳ ಗ್ರಾಮದ ಕೊಂಪಳಿರ ದಿವಂಗತ ಲವಪ್ಪನವರ ಪತ್ನಿ ಮೀನಾಕ್ಷಿ ಇವರು ಇಂದು ಮಧ್ಯಾಹ್ನ ನಿಧನರಾಗಿರುತ್ತಾರೆ. 80 ವರ್ಷದ ಮೀನಾಕ್ಷಿ ಅವರ ತವರು ಮನೆ ಉಳುವಾರನ. ಇವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದ ನಂತರ ಐಕೊಳ ಗ್ರಾಮದ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ನ ಮತ್ತೊಂದು ಶಾಖೆ ನಾಪುಕ್ಲುವಿನ ಡಿಸಿಸಿ ಬ್ಯಾಂಕ್ ಎದುರು ಶುಭಾರಂಭಗೊಂಡಿದೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿ, ಗ್ರೈಂಡರ್, ಕ್ರಾಕರಿ ಅಲ್ಲದೆ ಎಲ್ಲಾ ರೀತಿಯ ಫರ್ನಿಚರ್ಗಳು ವಿಶೇಷ ರಿಯಾಯಿತಿ ದರದಲ್ಲಿ. ಕ್ವಿಕರ್ ಬಜಾರ್, ಡಿಸಿಸಿ ಬ್ಯಾಂಕ್ ಎದುರು ನಾಪುಕ್ಲು ಮತ್ತು